ಭತ್ತ ಆಮೇಲೆ ಗೋಧಿ ಏನು ಬೆಳೆ ಇದೆ ಅದರದ್ದು ಇಳುವರಿ ಕಡಿಮೆ ಆಗುತ್ತೆ. ಹವಾಮಾನ ಮಿತ್ರ ಈ ಕಾರ್ಯಕ್ರಮದಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಆಮೇಲೆ ನಮ್ಮ ಮಾಹಿತಿನ ನಾವು ನಮ್ಮ ಹೊಲದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ರವಿಕಿರಣ್ ಬೆಂಗಳೂರು ಅವ್ರು ಹೇಳ್ತಾ ಇದ್ದಾರೆ, ನಾನು ಸರಾಸರಿ ಎಲ್ಲ ಕಾರ್ಯಕ್ರಮನೂ ಇದು ಕೇಳಿದ್ದೀನಿ, ಇದು ಬಹಳ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ, ಬೇರೆ ಬೇರೆ ಸೆಕ್ಟರ್ಸ್ಗೆ ಇದು ಬಹಳ ಯೂಸ್ಫುಲ್ ಪ್ರೋಗ್ರಾಮ್ ಅಂತ ತಿಳಿಸಿದ್ದಾರೆ. ಹಂಪಣ್ಣ ದಾವಣಗೆರೆ ಅವರು ಹೇಳ್ತಾ ಇದ್ದಾರೆ, ಈ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಈ ಗ್ಯಾಸಸ್ ಏನು ಜಾಸ್ತಿ ಆಗ್ತಾ ಇದೆ, ಅದರಿಂದ ಈ ಉಷ್ಣಾಂಶ ನಮ್ಮದು ಪ್ರಕೃತಿನಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಈ ವಾಹನ ಆದಷ್ಟು ನಾವು ಕಡಿಮೆ ಮಾಡಬೇಕು. ಆಮೇಲೆ ಈ ಸಗಣಿ ಆಗಲಿ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ಸ್ ಆಗಲಿ ಇದನ್ನ ಹೆಚ್ಚಿಗೆ ನಾವು ಯೂಸ್ ಮಾಡಿದ್ರೆ ನಮ್ಮದು ಅರ್ಥ್ ಸರ್ಫೇಸ್ನಲ್ಲಿ ಸಾಕಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಶೈಲಜಾ ಮೈಸೂರು ಅವ್ರು ಹೇಳ್ತಾ ಇದ್ದಾರೆ, ಈ ಹವಾಮಾನ ಮಿತ್ರ ಪ್ರೋಗ್ರಾಮು ಮಹಿಳೆಯರಿಗೆ ಬಹಳ ಯೂಸ್ಫುಲ್ ಆಗ್ತಾ ಇದೆ, ಸ್ಪೆಷಲಿ ಕಿಚನ್ ಗಾರ್ಡಿಂಗ್ನಲ್ಲಿ, ನ್ಯೂಟ್ರಿಷನ್ ಗಾರ್ಡನ್ನಲ್ಲಿ ಅದನ್ನ ಮೇಂಟೈನ್ ಮಾಡೋಕ್ಕೆ ನಮಗೆ ಬಹಳ ಸಹಾಯ ನಿಮ್ಮ ಪ್ರೋಗ್ರಾಮಿಂದ ನಮಗೆ ಸಿಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಮಲ್ಕಾಜಪ್ಪ ಹಾವೇರ್ಗಿ ಬಾಗಲಕೋಟೆ ಅವರು ಹೇಳ್ತಾ ಇದ್ದಾರೆ, ನಾವು ಸುಮಾರು 9 ಎಕರೆದಲ್ಲಿ ತೊಗರಿ ಬೆಳೆಸಿದ್ದೀವಿ. ಈ ತೊಗರಿ ಆಲ್ರೆಡಿ 1 ತಿಂಗಳು ಆಗಿದೆ, ಇದಕ್ಕೆ ನಾವು ಗೊಬ್ಬರ ಹಾಕಬೇಕು. ಸೊ ಮಳೆ ಬರುತ್ತೋ ಇಲ್ವೋ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಬಾಗಲಕೋಟೆಯಿಂದ ಸುಮಾರು 20-25 ರೈತರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅವ್ರಿಗೆ ಈ ಮಳೆ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು, ಅದನ್ನ ಡಾಕ್ಟರ್ ಪಾಟೀಲ್ ಅವರು ಈಗ ನಿಮಗೆ ತಿಳಿಸ್ತಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ಎಸ್ಪೆಷಲಿ ಬಳ್ಳಾರಿ ಆಮೇಲೆ ಬಾಗಲಕೋಟೆನಲ್ಲಿ ಸಾಕಷ್ಟು ಮಳೆ ಅವ್ರಿಗೆ ಬಂದುಬಿಟ್ಟಿದೆ, ಅವ್ರು ಬೇಕಿಂತ ಹೆಚ್ಚಾಗಿ ಮಳೆ ಸುರಿದುಬಿಟ್ಟಿದೆ. ಸೊ ಅದಕ್ಕೆ ರೈತರು ಪೊಮೊಗ್ರಾನೆಟು, ಮೇಯ್ಸು, ಸೇಂಗಾ ಆಮೇಲೆ ಡ್ರ್ಯಾಗನ್ ಫ್ರೂಟು ಸಾಕಷ್ಟು ಏರಿಯಾನಲ್ಲಿ ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಹೆಚ್ಚಿಗೆ ಮಳೆ ಬಂದಾಗ ಈ ಪೊಮೊಗ್ರಾನೆಟು ಹೂ ಏನಿರುತ್ತೆ ಅದಕ್ಕೆ ಒಂದು ರೋಗ ಬರ್ತಾ ಇದೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ. ಸೊ ಇದು ಬಹಳ ಹೆಚ್ಚು ಎಲ್ಲ ಕಡೆನೂ ಕಂಡು ಬರ್ತಾ ಇದೆ. ಆಮೇಲೆ ಡ್ರ್ಯಾಗನ್ ಫ್ರೂಟ್ಗೆ ಎಕ್ಸಸ್ ಮಾಯಿಶ್ಚರ್ ಇಂದ ಅಥವಾ ತೇವಾಂಶದಿಂದ ಈ ಕಾಯಿ ಎಲ್ಲ ಒಡಿತಾ ಇದೆ, ಆಮೇಲೆ ಅದು ಸರಿಯಾಗಿ ಬೆಳೀತಾ ಇಲ್ಲ. ಆಮೇಲೆ ಈ ಮುಸ್ಕಿನ ಜೋಳನಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕೀಟ ಬಾಧೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಫಾಲ್ ಆರ್ಮಿ ವರ್ಮ್ ಅಂತ ಏನು ನಾವು ಕಂಬಳಿ ಹುಳು ನೋಡ್ತಾ ಇದ್ದೀವಿ. ಈ ಎಕ್ಸಸ್ ಮಳೆಯಿಂದ ಅದೇ ಹೆಚ್ಚಾಗಿ ಮಳೆ ಬೀಳದಿಂದ ನಮಗೆ ಸಾಕಷ್ಟು ಹಾನಿ ಆಗ್ತಾ ಇದೆ. ಆಮೇಲೆ ಶೇಂಗಾಗೆ ಇದು ಬೇರು ರಾಟು ಅಥವಾ ಬೇರು ಕೊಳಿತಾ ಬರ್ತಾ ಇದೆ ಸಾಕಷ್ಟು ಹೊಲದಲ್ಲಿ. ಸೊ ಇದಕ್ಕೆ ಮಿಟಿಗೇಷನ್ ಮೆಜರ್ಸ್ ಅವರು ತಗೋತಾ ಇದ್ದಾರೆ ಅಂತ ನಮಗೆ ಬಸಪ್ಪ ಅವರು ಅಗ್ರಿಬೊಮ್ಮನಹಳ್ಳಿ ಬಳ್ಳಾರಿಯಿಂದ ತಿಳಿಸಿದ್ದಾರೆ. ಆಮೇಲೆ ಗಿರಿ ಹಾಸನಿಂದ ಹೇಳ್ತಾ ಇದ್ದಾರೆ, ಹವಾಮಾನ ಮಿತ್ರ ಪ್ರೋಗ್ರಾಮ್ ನಮಗೆ ಬಹಳ ಚೆನ್ನಾಗಿ ಮೂಡು ಬರ್ತಾ ಇದೆ. ಆಮೇಲೆ ಇದಕ್ಕೆ ಅಗ್ರೋಫಾರೆಸ್ಟ್ರಿನಲ್ಲಿ ಹಾಸನ್ನಲ್ಲಿ ಸಾಕಷ್ಟು ಅರಣ್ಯ ಗಿಡಗಳನ್ನ ನಾವು ನೆಡ್ತಾ ಇದ್ದೀವಿ. ಬಾರ್ಡರ್ ಏರಿಯಾಸ್ನಲ್ಲಿ ಸ್ಪೆಷಲಿ ನಾವು ಸಿಲ್ವರ್ ಓಕು, ಟೀಕು, ಆಮೇಲೆ ಪಂಗೇಮಿಯಾ, ಆಮೇಲೆ ಹೆಬ್ಬವು ದಟ್ ಈಸ್ ಮೀಲಿಯಾ ಡೂಬಿಯಾ ಬೆಳೆಸ್ತಾ ಇದ್ದೀವಿ. ಈ ಮರಗಳ ಬೆಳೆಸಿದ್ರೆ ರೈತರಿಗೆ ಬಹಳ ಒಳ್ಳೆ ಆದಾಯ ಸಿಗ್ತಾ ಇದೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಎಲ್ಲಿ ರಾಗಿ ಬೆಳೆಸ್ತಾ ಇದ್ದಾರೆ, ಎಲ್ಲಿ ಮುಸ್ಕಿನ ಜೋಳ ಬೆಳೆಸ್ತಾ ಇದ್ದಾರೆ, ಎಲ್ಲಿ ಆಲೂಗಡ್ಡೆ ಬೆಳೆಸ್ತಾ ಇದ್ದಾರೆ, ಆಮೇಲೆ ಎಲ್ಲಿ ಮೇಕೆ ಜೋಳ ಬೆಳೆಸ್ತಾ ಇದ್ದಾರೆ, ಆಮೇಲೆ ಇನ್ನ ಅರೌಂಡ್ ಕಾಫಿ ಪ್ಲಾಂಟೇಷನ್ಸು, ಈ ಅರಣ್ಯ ಮರಗಳನ್ನ ನಾವು ನೆಟ್ಟಿ ಸಾಕಷ್ಟು ಲಾಭವನ್ನ ಪಡಿತಾ ಇದ್ದೀವಿ. ಈ ಎಲ್ಲ ಮರಗಳು ಸುಮಾರು 10-15 ವರ್ಷ ಆದಮೇಲೆ ಕಟಾವ್ಗೆ ಬರುತ್ತೆ, ಕೆಲವು 8-10 ವರ್ಷಕ್ಕೇನೆ ಕಟಾವ್ಗೆ ಬಂದ್ಬಿಡುತ್ತೆ ಅಂತ ನಮಗೆ ತಿಳಿಸಿದ್ದಾರೆ. ಆಮೇಲೆ ಮಲ್ಲೇಗೌಡ ಮಂಡ್ಯ ಮಳ್ಳೆನಹಳ್ಳಿ ವಿಸಿ ಫಾರ್ಮ್ ಇಂದ ತಿಳಿಸಿದ್ದಾರೆ, ನಮಗೆ ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ನಾನು ಒಬ್ಬ ರೈತ, 2.5 ಎಕರೆ ಇಟ್ಕೊಂಡಿದ್ದೀನಿ. ಕೂಳೆ ಏನಂದ್ರೆ ಶುಗರ್ ಕೇನ್ ಅಥವಾ ಕಬ್ಬು ಆಮೇಲೆ ಬೆತ್ತ ಬೆಳೆಸ್ತೀವಿ. ನಮಗೆ ಈ ಸರಿ ಸಾಕಷ್ಟು ನೀರು ಸಿಕ್ಕಿದೆ. ಆದರೆ ಏನಾಗಿದೆ, ಈ ಬದಲಾವಣೆ ನಾವು ಏನು ನೋಡ್ತಾ ಇದ್ದೀವಿ ಇದರಿಂದ ನಮಗೆ ಬಹಳ ಹಾನಿ ಆಗ್ತಾ ಇದೆ. ಆಮೇಲೆ ಜನರು ಬಿಹೇವಿಯರು ಇದರಿಂದನೂ ಚೇಂಜ್ ಆಗ್ತಾ ಇದೆಯಾ, ಅದರ ಬದಲಾವಣೆ ಆಗ್ತಾ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ.

ಇವು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ, ಜೊತೆಗೆ ನೀರಿನ ಗುಣಮಟ್ಟವನ್ನು ಕೂಡ ಸುಧಾರಿಸುತ್ತೆ. ಇಂಗಾಲವನ್ನು ಹೀರಿಕೊಳ್ಳುವ ಮೂಲಕ ಹವಾಮಾನದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಮೀನುಗಾರಿಕೆಗೆ ಕೂಡ ಆಧಾರ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ನಾಶವಾಗುತ್ತಿವೆ. ಅವುಗಳ ಸಂರಕ್ಷಣೆಗಾಗಿ ಈಗ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆಯು ಆಕಾಶವಾಣಿಯ ಸಹಯೋಗದೊಂದಿಗೆ ಪ್ರಪಂಚಕ್ಕೆ ಮ್ಯಾಂಗ್ರೋವ್ ಕಾಡುಗಳ ಮಹತ್ವ ಹಾಗೂ ಅವುಗಳ ಸಂರಕ್ಷಣೆಯನ್ನು ಕುರಿತ ಸಂದೇಶವನ್ನು ನೀಡ್ತಾ ಇದೆ. ಬನ್ನಿ ಈಗ ಆ ಸಂದೇಶವನ್ನು ಕೇಳೋಣ. This message is from UNESCO in collaboration with Akashvani. What is climate and why should we care? Climate is the average weather we experience over a long period, measured over 30 years. It's shaped by sunlight, air movements, the land, oceans, and even ice. Scientists from many fields, like geography, ocean science, and meteorology, study it to understand how our planet works. But today, our climate is changing faster than ever before. The main reason? Greenhouse gas emissions from human activities. This is causing more heat waves, floods, droughts, and rising sea levels. To tackle climate change, the first step is understanding it. That's why UNESCO supports clear, simple education on climate science so that everyone, from school students to community leaders, can learn what's happening and what we can do. One key resource is a special exhibition that shows how climate change is affecting the world, including all 17 of the United Nations Sustainable Development Goals, like clean water, good health, and food security. Created by geography experts and supported by UNESCO and other UN bodies, this exhibition is now available in many languages. It's already being shared in India, Bhutan, and Sri Lanka, helping raise awareness and build resilience. So tune in, learn more, and be part of the change. Climate literacy matters for all of us. ಮಾವಿನ ಹಣ್ಣಿನ ಕಾಲ ಈಗ ಮುಗಿತಾ ಬಂತು. ನಾವು ಸಾಕಷ್ಟು ಮಾವಿನ ಹಣ್ಣನ್ನು ಕೂಡ ತಿಂದ್ವಿ. ಆದರೆ ಒಂದು ಸಮಸ್ಯೆ ಅಂದರೆ ಮಾವಿನ ಹಣ್ಣನ್ನು ನಾವು ಹೆಚ್ಚು ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅದು ಬೇಗ ಕೊಳೆತು ಹೋಗುತ್ತೆ. ಆದರೆ ಕೇವಲ 10 ನಿಮಿಷದಲ್ಲಿ ಈ ಮಾವಿನ ಹಣ್ಣಿನ ಶೆಲ್ಫ್ ಲೈಫ್ ಅಥವಾ ಜೀವಿತಾವಧಿಯನ್ನು ಯಾವ ರೀತಿ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಪಶ್ಚಿಮ ಆಸ್ಟ್ರೇಲಿಯಾದ ಎಡಿತ್ ಕೌನ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಾವಿನ ಹಣ್ಣನ್ನು ಓಜೋನ್ ನೀರಿನಲ್ಲಿ 10 ನಿಮಿಷಗಳ ಕಾಲ ನೆನೆಸಿದ ನಂತರ 5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸಂಗ್ರಹಿಸಿ ಇಟ್ಟರೆ ಅದರ ಶೇಖರಣಾ ಅವಧಿ 2 ವಾರಗಳವರೆಗೆ ಹೆಚ್ಚುತ್ತೆ ಹಾಗೂ ನಾಶವಾಗುವ ಪ್ರಮಾಣ ಕಡಿಮೆಯಾಗುತ್ತೆ ಅಂತ ಪತ್ತೆ ಹಚ್ಚಿದ್ದಾರೆ. ಮಾವು ಹಣ್ಣಿನ ಶೇಖರಣೆ ಅವಧಿಯನ್ನು ಹೆಚ್ಚಿಸೋದು ಬೆಳೆಗಾರರು ಮತ್ತು ವ್ಯಾಪಾರಿಗಳಿಗೆ ಬಹಳ ಅನುಕೂಲ ಆಗುತ್ತೆ, ಯಾಕಂದರೆ ಇದು ಆಹಾರ ನಷ್ಟವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ವ್ಯಾಪಾರಿಗಳು ಮಾವಿನ ಹಣ್ಣನ್ನು ತಂದು ಕಡೆ ಪಕ್ಷ 1-2 ವಾರಗಳ ಕಾಲವಾದರೂ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಇದರಿಂದ ಅವರಿಗೆ ಲಾಭ ಆಗುತ್ತೆ, ಹಾಗೆ ಗ್ರಾಹಕರಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ಮಾವಿನ ಹಣ್ಣನ್ನು 10 ನಿಮಿಷಗಳ ಕಾಲ ಓಜೋನ್ ನೀರಿನಲ್ಲಿ ನೆನೆಸಿ 5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸಂಗ್ರಹಿಸಿ ಇಡೋದು ಒಳ್ಳೆಯದು ಅಂತ ಈ ಅಧ್ಯಯನವನ್ನು ನಡೆಸಿದವರು ಎಡಿತ್ ಕೌನ್ ವಿಶ್ವವಿದ್ಯಾಲಯದ ವಿಜ್ಞಾನ ಶಾಖೆಯ ವಿಜ್ಞಾನಿಗಳು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ.